ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ ಕಾಫಿ ಕನ್ನಡಿ ಮಾಲಿಕೆಯಲ್ಲಿ ಸೋಮವಾರಪೇಟೆ ತಾಲೂಕು ಅಂದಗೋವೆಯ ಕೇಚಿರ ಎಂ ದೇವಯ್ಯ ಅವರೊಡನೆ ಸಂವಾದ. ಕಾಫಿ ಬೆಳೆ, ಕಾಫಿ ಕೃಷಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಕಾಫಿ ಕನ್ನಡಿ. ಕೇಳಿ ಕಾರ್ಯಕ್ರಮ ಕಾಫಿ ಕನ್ನಡಿ. ರೈತ ಬಾಂಧವರೇ, ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆ ಕಾಫಿ. ಇಲ್ಲಿನ ಜನರನ್ನು ಬೆಳೆಸಿದ ಪೋಷಿಸಿದ ಬೆಳೆ ಇದು. ಲಕ್ಷಾಂತರ ಜನ ಕಾರ್ಮಿಕರಿಗೆ ಆಸರೆ ಕೊಟ್ಟಿರುವ ಕಾಫಿ ತೋಟಗಳು ಪರಿಸರದ ಹಿತಕ್ಕೆ ಪೂರಕವಾಗಿವೆ. ದಿನವೂ ನಾವು ಕನ್ನಡಿಯನ್ನು ನೋಡಿಕೊಳ್ಳುವಂತೆ ಕಾಫಿ ತೋಟಗಳನ್ನು ಸಂದರ್ಶಿಸಿಯೇ ಇಲ್ಲಿಯ ಜನ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ಕಾರ್ಯಕ್ರಮ ಕಾಫಿ ಕನ್ನಡಿ ಕೇಳುಗರಿಗೆ ಉಪಯುಕ್ತ ವಿಚಾರಗಳನ್ನು ನೀಡಲಿದೆ. ಕೇಳುಗರೆ, ಇಂದು ಸೋಮರಪೇಟೆ ತಾಲೂಕು ಅಂದಗೋವೆಯ ಕೇಚಿರ ಎಂ ದೇವಯ್ಯ ಅವರೊಡನೆ ಸಂವಾದವನ್ನ ಕೇಳಲಿದ್ದೀರಿ. ದೇವಯ್ಯನವರೇ ನಮಸ್ಕಾರ. ನಮಸ್ಕಾರ. ತಾವು ಓದಿದ್ದೇನು? ಪಿಯುಸಿ. ಪಿಯುಸಿ ನಂತರ ಕಾಫಿ ಮಂಡಳಿಗೆ ಯಾವಾಗ ಸೇರಿಕೊಂಡ್ರಿ? ನಾನು 1971 ಕಾಫಿ ಮಂಡಳಿಗೆ ಸೆನ್ಸಸ್ ಪ್ರಾಜೆಕ್ಟ್ ಅಲ್ಲಿ ಸೇರಿದೆ. ಅಲ್ಲಿ ನಾನು ಒಂದು 3 ಕೆಲಸ ಮಾಡಿ ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ ನಾನು ಒಂದು 5 ಕೆಲಸ ಮಾಡಿದೆ. ಅಲ್ಲಿಂದ ನನಗೆ ಮಡಿಕೇರಿ ಲೈಸನ್ ಆಫೀಸ್ಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ 3 ಕೆಲಸ ಮಾಡಿದೆ. ಅಲ್ಲಿಂದ ನಾನು ಆಂಧ್ರ ಪ್ರದೇಶಕ್ಕೆ ಚಿಂತಪಲ್ಲಿ ಅಂತ ಹೇಳೋ ಒಂದು ಜಾಗಕ್ಕೆ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ 1 ಕೆಲಸ ಮಾಡಿದೆ. ಅಲ್ಲಿಂದ ನಾನು ಬೆಂಗಳೂರಿಗೆ ಎಕ್ಸ್ಟೆನ್ಷನ್ ವಿಂಗ್ ಅಂತ ನಮ್ಮ ವಿಸ್ತೀರ್ಣ ವಿಭಾಗಕ್ಕೆ ಅಸಿಸ್ಟೆಂಟ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಿ ಟ್ರಾನ್ಸ್ಫರ್ ಆಯ್ತು ಆಂಧ್ರದಿಂದ. ಬೆಂಗಳೂರಲ್ಲಿ ಒಂದು 16 ನಾನು ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ಅಂಡ್ ಡೆವಲಪ್ಮೆಂಟ್ 3 ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ. ಅಲ್ಲಿಂದ ನನ್ನ ಎರಗೆ ಲೈಸನ್ ಆಫೀಸರ್ ಆಗಿ ಪ್ರಮೋಷನ್ ಮಾಡಿ ಸಾಗರ್ ಅಂತ ಹೇಳೋ ಪ್ಲೇಸ್ ಗೆ ನನಗೆ ಟ್ರಾನ್ಸ್ಫರ್ ಆಯ್ತು. ಸಾಗರದಲ್ಲಿ 1 ಕೆಲಸ ಮಾಡಿದ ಮೇಲೆ ನನಗೆ ಕಾಫಿ ರಿಸರ್ಚ್ ಸಬ್ಸ್ಟೇಷನ್ ಚೆಟ್ಟಳ್ಳಿಗೆ ಫಾರ್ಮ್ ಮ್ಯಾನೇಜರ್ ಆಗಿ ಟ್ರಾನ್ಸ್ಫರ್ ಮಾಡಿದ್ರು. ಚೆಟ್ಟಳ್ಳಿ ನಾನು ಒಂದು 8 ಫಾರ್ಮ್ ಮ್ಯಾನೇಜರ್ ಕೆಲಸ ಮಾಡಿದೆ. ಅಲ್ಲಿಂದ ನಾನು 2011 ರಿಟೈರ್ಡ್ ಆದೆ. ಎಷ್ಟು ವರ್ಷಗಳ ಸೇವೆ? ಸಾಧಾರಣ 39 ನಾನು ಕಾಫಿ ಬೋರ್ಡ್ ಅಲ್ಲಿ ಕೆಲಸ ಮಾಡಿದ್ದೀನಿ. 39? ಹೌದು. 21 ಅಲ್ಲಿ ಸೇರಿದೆ. 39 ಎಲ್ಲಾ ವಿಭಾಗದಲ್ಲಿ ಸೆಂಟ್ರಲ್ ಕಾಫಿ ಇನ್ಸ್ಟಿಟ್ಯೂಟ್ ಅಲ್ಲಿ ಪೆಥಾಲಜಿ ಡಿವಿಷನ್ ಅಲ್ಲಿ ಕೆಲಸ ಮಾಡಿದೆ. ಅಂಡರ್ ಡಾಕ್ಟರ್ ಮುತ್ತಪ್ಪ ಅಂತ ಹೇಳೋರು ನಮ್ಮ ಹೆಡ್ ಆಫ್ ದ ಡಿವಿಷನ್ ಆಗಿದ್ರು. ಅದರಿಂದ ನನಗೆ ಒಂದು ರಿಸರ್ಚ್ ಎಕ್ಸ್ಟೆನ್ಷನ್ ಪ್ರಾಜೆಕ್ಟ್ ಆಸ್ ವೆಲ್ ಆಸ್ ಅಡ್ಮಿನಿಸ್ಟ್ರೇಷನ್ ಫಾರಂ ಅಲ್ಲಿ ಎಲ್ಲ ಕಾಫಿ ಬೋರ್ಡ್ ಅಲ್ಲಿ ರಿಸರ್ಚ್ ವಿಂಗ್ ಅಲ್ಲಿ ಎಕ್ಸ್ಟೆನ್ಷನ್ ವಿಂಗ್ ಅಲ್ಲಿ ಯಾವ ಯಾವ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ. ಒಳ್ಳೇದು ನೋಡಿ, ಅಂದ್ರೆ ಒಳ್ಳೆ ಎಕ್ಸ್ಪೋಜರ್ ಆಗಿದೆ ನಿಮ್ಗೆ ಅಲ್ವಾ? ಹೌದು ಹೌದು. 2011 ನಿವೃತ್ತಿಯಾದ ಬಳಿಕ ನೇರವಾಗಿ ನಿಮ್ಮ ತೋಟದ ಅಭಿವೃದ್ಧಿಗೆ ಮುಂದಾದ್ರೆ? ಹೌದು, 2011 ರಿಟೈರ್ಡ್ ಆಗಿ ನಾನು ಬೆಂಗಳೂರಿಗೆ ಫ್ಯಾಮಿಲಿ ಜೊತೆ ಒಂದು 5 ಇದ್ದೆ. ಅಲ್ಲಿಂದ ನಮ್ಮ ತೋಟ ಹೋಗ್ತಾ ಬರ್ತಾ ಮೇಂಟೈನ್ ಮಾಡ್ತೇನೆ. ಇಲ್ಲಿ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಟೈಪ್ ಮಾಡ್ತಾ ಇದ್ದೆ ನಾನು. ಅಲ್ಲಿಂದ ನಾನು ಕೊಡಗಿನಲ್ಲಿ ನಮ್ಮ ಮನೆ ಇತ್ತು, ಹಳೆ ಮನೆ, ಅದರಿಂದ ಬೇರೆ ಹೊಸ ಮನೆ ಕಟ್ಕೊಂಡು ಅಲ್ಲಿ ಈಗ ನಾನು ಕಂಪ್ಲೀಟ್ ಒಂದು ಕಾಫಿ ಕೃಷಿಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ವಯಸ್ಸಾಯ್ತು ಅಂತ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡಬಾರದು. ಹುರುಪಿನಿಂದ ಇದ್ದಷ್ಟು ಚೆನ್ನಾಗಿರುತ್ತಲ್ವಾ? ಹೌದು ಹೌದು ಹೌದು. 10 ಕಾಫಿ ತೋಟ ಏನೇನಿದೆ ಹೇಳಿ. ನಮ್ದು 10 8 ರೋಬಸ್ಟ ಇದೆ, 2 ಅರೇಬಿಕ ಇದೆ. ಅರೇಬಿಕದಲ್ಲಿ ನಾನು ಸೆಲೆಕ್ಷನ್ 9 ಅಂತ ವೆರೈಟಿ, ಅದು 1979 ಹಾಕಿದೆ. ಸೆಲೆಕ್ಷನ್ ನಂಬರ್ 6 ಸ್ವರ್ಣಗಿರಿ ರೋಬಸ್ಟ ಅಂತ ಜನರಲ್ಲಿ ಹೇಳ್ತಾರೆ. ಅದನ್ನ ನಾನು ಒಂದ್ ಎಕರೆ ಹಾಕಿದೆ. ಆದ್ರೆ ಮೊದ್ಲು ನಮ್ದು ಎಂಟೈರ್ ಏರಿಯಾ ಅರೇಬಿಕಾ ತೋಟನೇ ಆಗಿತ್ತು. ಅದ್ರಲ್ಲಿ ಏನಾಗಿತ್ತು ಅಂದ್ರೆ ಈ ಬೋರರ್ ಮತ್ತೆ ನಮ್ಮ ನೆರೆಹೊರೆಯ ಪಕ್ಕದವರೆಲ್ಲ ಸರಿಯಾಗಿ ಬೋರ್ ಅನ್ನು ಮೇಂಟೈನ್ ಮಾಡದೆ ಎಲ್ಲ ಇದಾಯ್ತು. ಅದರಿಂದ ನಾವು ಅದನ್ನ ಕನ್ವರ್ಷನ್ ಮಾಡಿ ಮಾಡಿ ಮಾಡಿ ಈಗ ಸದ್ಯಕ್ಕೆ ಅಷ್ಟು ಇಟ್ಕೊಂಡಿದೀವಿ ಸೆಲೆಕ್ಷನ್ 9. ಮತ್ತೆ ನಾನು ಕಳೆದ ಒಂದು 3 ವರ್ಷ ಹಿಂದೆ 17 ಒಂದು 700 ಗಿಡ ಡಾರ್ಫ್ ವೆರೈಟಿ, ಅದು ಆಕ್ಚುಲಿ ಅದನ್ನ ಕಾಫಿ ಬೋರ್ಡ್ ಇಂದ ಡಾರ್ಫ್ ಅಂತ ಯಾರು ಏನ್ ಮಾಡ್ಲಿಲ್ಲ. ಕಾಫಿ ಬೋರ್ಡ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಸೈಂಟಿಸ್ಟ್ ಯಾವುದು ಒಂದು ಎಸ್ಟೇಟ್ ಗೆ ವಿಸಿಟ್ ಮಾಡಿ ಬರುವಾಗ ಅಲ್ಲಿ ಡಾರ್ಫ್ ಗಿಡನ ಅವರು ನೋಡಿದ್ರು ಅಂತ ಹೇಳ್ತಾರೆ. ಅಲ್ಲಿಂದ ಅವರು ಸ್ವಲ್ಪ ಗಿಡ ತಂದು ಕಾಫಿ ಬೋರ್ಡ್ ಚಟ್ಟಳ್ಳಿಯಲ್ಲಿ ಪ್ಲಾಂಟ್ ಮಾಡಿದ್ರು. ಆ ಪ್ಲಾಂಟ್ ಮಾಡಿರುವಾಗ ಅದನ್ನ ಕಾಫಿ ಬೋರ್ಡ್ ಇಂದ ಇವತ್ತಿಗೂ ನಾವು ಡಾರ್ಫ್ ಅಂತ ರಿಲೀಸ್ ಮಾಡಿಲ್ಲ. ಅದು ನಥಿಂಗ್ ಬಟ್ ಸೀನ್ ಟು ಆರ್. ಸೀನ್ ಟು ಆರ್ ಅಂದ್ರೆ ಕಾಂಜನ್ಸಿಸ್ ರೋಬಸ್ಟ್ ಕ್ರಾಸ್ ಪಾಲಿನೇಷನ್. ಆ ಗಿಡದಲ್ಲಿ ಡಾರ್ಫ್ ನ ಸೆಲೆಕ್ಟ್ ಮಾಡಿ ಒಂದು 100 ಗಿಡ ನೆಟ್ಟಿದ್ರು. ಅಲ್ಲಿಂದ ನಾನು ಚಟ್ರಳ್ಳಿಯಲ್ಲಿ ಇರುವಾಗ ನಮ್ಮ ತಮ್ಮ ಇದ್ದಾರೆ ಅವರಿಗೆ ನಮ್ಮ ಜಾಯಿಂಟ್ ಡೈರೆಕ್ಟರ್ ಪರ್ಮಿಷನ್ ತಗೊಂಡು ಒಂದು 600 ಸೀಡ್ಸ್ ಕೊಟ್ಟೆ. ಅವರು ಓಪನ್ ಪ್ಲೇಸ್ ಅಲ್ಲಿ ಗದ್ದೆಯಲ್ಲಿ ನೆಟ್ಟರು ಬಹಳ ಚೆನ್ನಾಗಿ ಬಂತು. ಅದಕ್ಕೆ ತುಂಬಾ ಪಾಪ್ಯುಲರ್ ಆಗಿದೆ ಡಾರ್ಫ್ ರೋಬಸ್ಟ್ ಅಂತ. ಬಟ್ ಕಾಫಿ ಬೋರ್ಡ್ ಅಲ್ಲಿ ಡಾರ್ಫ್ ರೋಬಸ್ಟ್ ಇನ್ನು ಯಾರು ರಿಲೀಸ್ ಮಾಡಿಲ್ಲ. ಆದ್ರೆ ಹಲವಾರು ಗ್ರೋವರ್ಸ್ ಗಳು ಇದನ್ನ ನೋಡಿ ತುಂಬಾ ಇಷ್ಟಪಟ್ಟು ಮಾರ್ತಾ ಇದಾರೆ ಈಗ ಅಲ್ವಾ. ಹೌದೌದೌದು. ಈಗ ನಿಮ್ಮಲ್ಲಿ ಡಾರ್ಫ್ ರೋಬಸ್ಟ್ ಎಷ್ಟು ಗಿಡಗಳಿದಾವೆ? ಫಸ್ಟ್ ನಾನು ಬರೀ 700 ಪ್ಲಾಂಟ್ಸ್. ಅದು ಏನಾಗಿದೆ ಅಂದ್ರೆ ನನ್ನ ಗೆಳೆಯ ಎಂ ಎ ಕುಶಾಲಪ್ಪ ಅಂತ ಅವರು ನನ್ನ ಕೊಲೀಗ್, ಅವರು ನನಗೆ 1 ಲೀಟರ್ ಅಷ್ಟು ಸೀಡ್ ಕೊಟ್ಟರು. ಅದ್ರಲ್ಲಿ ನಾನು 700 ಗಿಡ ಮಾಡಿ 7x7 ಟ್ರಯಾಂಗ್ಯುಲರ್ ಮೆಥಡ್ ಅಲ್ಲಿ 700 ಗಿಡ 2017 ನೆಟ್ಟೆ. 2880 ಕೆಜಿಸ್ ಅಷ್ಟು ನಮ್ಗೆ ಫ್ರೂಟ್ ಸಿಕ್ತು ಥರ್ಡ್ ಇಯರ್ ಗೆ. 24 ಬ್ಯಾಗ್ ಚೆರಿ ಕಾಫಿನು 100 ಕೆಜಿಸ್ ಆಫ್ ಫ್ರೂಟ್ಸ್ ಸೀಡ್ ಆಗಿ ನಮ್ಮ ಫ್ರೆಂಡ್ಸ್ ಗೆ ಅವ್ರ ಇವ್ರಿಗೆ ಸೇಲ್ ಮಾಡಿದೆ. 3 ವರ್ಷದಲ್ಲಿ ಒಳ್ಳೆ ಇಳುವರಿ ಶುರುವಾಯ್ತಾ? ಹೌದೌದೌದು. ಅದನ್ನ ನಾನು 7x7 ಮಾಡಿದೀನಿ. ಇದ್ರ ಮಧ್ಯದಲ್ಲಿ ಸಿಲ್ವರ್ ಓಕ್ 20x20 ಹಾಕಿದೀನಿ, ಮತ್ತೆ ಡ್ಯಾಡ್ ಅಪ್ ಹಾಕಿದೀನಿ, ಮತ್ತೆ ಒಂದು 25 ಅವಕಾಡ್ ಹಾಕಿದೀನಿ. ಅಂದ್ರೆ ಈಗ 700 ಗಿಡಗಳು ಎಷ್ಟು ಪ್ರದೇಶದಲ್ಲಿದಾವೆ? ಅದು ಸಾಧಾರಣ 3/4 ಎಕರೆ ಬರುತ್ತೆ. 3/4 ಎಕರೆಗೆ ಎಷ್ಟು ಸಿಕ್ಕಂಗಾಯ್ತು? 3/4 ಎಕರೆಗೆ 24 ಬ್ಯಾಗ್ ಸಿಕ್ಕಿದಾಯ್ತು. ಇದು ಥರ್ಡ್ ಇಯರ್ ಅಲ್ಲಿ. ಅಂದ್ರೆ ಉಂಡೆ ಕಾಫಿನ ಬೆಳೆನ? ಉಂಡೆ ಕಾಫಿ. ಇದಲ್ಲದೆ 100 ಕೆಜಿ ಅಷ್ಟು ನಾನು ನಮ್ಮ ಬೆಳೆಗಾರರಿಗೆ ಚಿಕ್ಕಮಗಳೂರಿಗೊಂದು 30 ಕೆಜಿ ಕೊಟ್ಟಿದ್ದೀನಿ. ಬಾಲಕೃಷ್ಣ ಅಂತ ಒಬ್ರು ಕಾಫಿ ನರ್ಸರಿ ಮಾಡ್ತಿದ್ರೆ ಅವ್ರಿಗೊಂದು 25 ಕೆಜಿ ಕೊಟ್ಟಿದ್ದೀನಿ. ಅದೇ ತರ ಬೋಸ್ ಮದನ್ನ ಅಂತ ಅವರಿದ್ದಾರೆ, ಅವರು ಇಷ್ಟಪಟ್ಟು ನಮ್ಮಲ್ಲಿಂದ ಕಲೆಕ್ಟ್ ಮಾಡಿದ್ದಾರೆ. ಈ ತರ ಸುಮಾರು 4-5 ಪ್ಲಾಂಟರ್ಸ್ ಚಿಕ್ಕಮಗಳೂರಿಂದ ಎಸ್ ಶಂಕರೇಗೌಡರು ಅಂತ ಒಬ್ಬ ಪ್ರಾಮಿನೆಂಟ್ ಪ್ಲಾಂಟರ್, ಅವರು ಬಂದು ವಿಸಿಟ್ ಮಾಡಿದ್ದಾರೆ. ಹಾಗೆ ಸುಮಾರು ಸಣ್ಣ ಗ್ರೋವರ್ಸ್ ಎಲ್ಲ ಬಂದು ವಿಸಿಟ್ ಮಾಡಿ ಇಷ್ಟಪಟ್ಟು ಹೋಗಿದ್ದಾರೆ. ಈಗ ನಾಟಿ ಮಾಡಿ 5 ವರ್ಷ ಆಯ್ತಾ? ಇಲ್ಲ ಇಲ್ಲ, ಡ್ವಾರ್ಫ್ ಗಿಡ ಹಾಕಿ ಈ ಸೆಪ್ಟೆಂಬರ್ ಗೆ 4 ವರ್ಷ ಆಗುತ್ತೆ. 4 ವರ್ಷ ಆಗಿರುವ ಬೆಳೆಯಲ್ಲಿ ಒಳ್ಳೆ ಇಳುವರಿ ಇದೆ. ಮತ್ತೆ ಚೆನ್ನಾಗಿ ಮೇಂಟೈನ್ ಮಾಡಿದೀನಿ ನಾನು. 5 ರೌಂಡ್ ಮೆನ್ಯೂರ್ ಮಾಡಿ ಮತ್ತೆ ಕ್ಯಾಟ್ಲ್ ಮೆನ್ಯೂರ್ ಎಲ್ಲ ಕೊಟ್ಟು ಒಂದು ಬ್ಯಾರೆ ಲ್ಯಾಂಡ್ ಗೆ ಸ್ಟಾರ್ಟ್ ಮಾಡಿದ್ ನಾನು. ಏನು ಇರ್ಲಿಲ್ಲ. ಡಾರ್ಫ್ ರೋಬಸ್ಟ್ ಅನ್ನ ಹೆಚ್ಚಿಗೆ ಮಾಡ್ಕೊಂಡಿದೀರಾ? ನೆಕ್ಸ್ಟ್ ಈಗ ಈ 2 ಎಕರ್ಸ್ ಅರೇಬಿಕ್ ಅಂತ ಇದೆಯಲ್ಲ, ಅದನ್ನ ನಾನು ಗ್ರಾಜುವಲಿ ಡಾರ್ಫ್ ರೋಬಸ್ಟ್ ಗೆ ಕನ್ವರ್ಷನ್ ಮಾಡೋಣ ಅಂತ ಇದ್ದೀನಿ. ಯಾಕೆಂದ್ರೆ ಈಗ ಕಾಫಿ ಬೆಳೆಗಾರರು ತುಂಬಾ ಸಂಕಟದಲ್ಲಿ ಇದ್ದಾರೆ. ಕಾಫಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಅದರಲ್ಲೇ ಎಸ್ಪೆಷಲಿ ಅರೇಬಿಕಕ್ಕೆ ಡಿಸೀಸ್ ಎಲ್ಲ ಜಾಸ್ತಿ. ಅದರಿಂದ ನಾನು ಈಗ ಅರೇಬಿಕ ತೋಟದನ್ನ ತೆಗೆದು ರೋಬಸ್ಟ್ ತೋಟಕ್ಕೆ ಮಾಡ್ತಾ ಇದ್ದೀನಿ. ಈಗ ಸಾಧಾರಣವಾಗಿ ಓಲ್ಡ್ ರೋಬಸ್ಟ್ ಅಂತ ಅನ್ಕೊಂಡು ಬೆಳಿಕೊಳ್ತಾರಲ್ಲ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅನ್ಸುತ್ತೆ? ಓಲ್ಡ್ ರೋಬಸ್ಟ್ ಪಿರಡಿನೇ ರೋಬಸ್ಟ್ ಅಂತ ಹೇಳ್ತಾರೆ. ಅದು ಈಗ 25-30 ಬ್ಯಾಗ್ ಕುಯ್ಯೋರು ಇದಾರೆ, ಇಲ್ಲ ಅಂತಿಲ್ಲ. ಬಟ್ ಇದೇನಾಗುತ್ತೆ ಅಂದ್ರೆ ಕಾಂಪ್ಯಾಕ್ಟ್ ಆಗಿದೆ ದಾರ್ ರೋಬಸ್ಟ್ ಕುಯ್ಲಿಕ್ಕೆ. ಈಗ ಅರೇಬಿಕ ಟೈಪೇ ಬರುತ್ತೆ ಅಂದ್ರೆ ಪ್ಲಾಂಟ್ಸ್ ಅರೇಬಿಕ ಟೈಪೇ ಬರುತ್ತೆ ಅಂದ್ರೆ ಜಾಸ್ತಿ ಸ್ಪ್ರೆಡ್ ಆಗಲ್ಲ. ಈಗ ಪಿರಡಿನ ರೋಬಸ್ಟ್ ನಾವು 10x10, 12x12 ಗೆ ಮೊದಲು ನಡ್ತಾ ಇದ್ರು. ಅದು ದೊಡ್ಡ ಮರ ಆಗಿ ಬರುತ್ತೆ. ಕಾಫಿ ಕುಯ್ಲಿಕ್ಕೂ ಕಷ್ಟ. ಅದು ಏನ್ ಯಾಕೆ ಕುಯ್ಯೋರು ಇದಾರೆ, ಗೊಂಬೆ ಕಡ್ದು ಕುಯ್ಯೋರು ಇದಾರೆ. ಈಗ ಅಂದ್ರೆ ಇದು ಕ್ವಾಲಿಟಿ ವೈಸ್ ಈಕ್ವಲ್ ಟು ರೋಬಸ್ಟ್ ಅನ್ನೇ ಬರುತ್ತೆ. ದೊಡ್ಡ ಬ್ಲಡ್ ಗ್ರೂಪ್ C6R ಆಗಿದ್ರೆ C6R ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ಈ ಪಿರಡಿನ ರೋಬಸ್ಟ್ ಅಂತಾರೆ, ಹಳೆಯದಲ್ಲಿ ಫಸ್ಟ್ ಬಂದಿದ್ದು ರೋಬಸ್ಟ್. ಅದ್ರಲ್ಲಿ ಅಡ್ವಾಂಟೇಜ್ ತುಂಬಾ ಇದೆ ಅಂತ ಹೇಳ್ತಾರೆ ಗ್ರೋವರ್ಸ್. ಅಂದ್ರೆ ನಾನು ಮಾಡಿಲ್ಲ, ನಾನು ಬರೀ C6R ಇಂದನೆ ಸ್ಟಾರ್ಟ್ ಮಾಡಿದ್ದು. ಪಿರಡಿನ ರೋಬಸ್ಟ್ದಲ್ಲಿ ಪರ್ಸೆಂಟೇಜ್ ಚೆರಿ ಟು ಬೀನ್ಗೆ ಒಳ್ಳೆ ಔಟರ್ನ್ ಸಿಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಈಗಲೂ ಸ್ವಲ್ಪ ಜನರು ಪಿರಡಿನ ರೋಬಸ್ಟ್ ಇಷ್ಟ ಪಡ್ತಾರೆ. ಹಳೆ ಕಾಲದಲ್ಲಿ ಮಾಡಿದ ತೋಟಗಳು ಈಗಲೂ ಚೆನ್ನಾಗಿದೆ. ನಿಮ್ಮಲ್ಲಿ ಮೊದಲು ಅರೇಬಿಕಾ ಇತ್ತು, ಈಗ ರೋಬಸ್ಟಕ್ಕೆ ಅನೇಕ ತೋಟಗಳು ಪರಿವರ್ತನೆ ಆಗ್ತದವಲ್ವಾ? ರೋಬಸ್ಟಾ ಚೆನ್ನಾಗಿ ಹೊಂದ್ಕೊಳ್ತಾ ಇದೆ ಸೋಮರಪೇಟೆ ತಾಲೂಕು. ಮೊದ್ಲು ಏನಾಗ್ತಿತ್ತು ಅಂದ್ರೆ ನಮ್ಮ ಏರಿಯಾದಲ್ಲಿ ಮಳೆ ಸ್ವಲ್ಪ ಇರೆಟೆಕ್ ಶವರ್ಸ್ ಪ್ಲಾಸಮ್ಸ್ ಸರಿ ಸಿಗ್ತಿರ್ಲಿಲ್ಲ. ಈಗೇನಾಗಿದೆ ಅಂದ್ರೆ ಎಲ್ಲ ತೋಟದಲ್ಲೂ ಬೋರ್ವೆಲ್ ಆಗಿ ಸ್ಪ್ರಿಂಕ್ಲರ್ ಮಾಡೋದ್ರಿಂದ ನಮ್ಗೆ ಒಂದು ಅಶ್ಯೂರ್ಡ್ ಕ್ರಾಪ್ ಕುಯ್ಯಬಹುದು. ರೋಬಸ್ಟಾದಲ್ಲಿ ಅರಬಿಕದಲ್ಲಿ ನಾವು ಇರಿಗೇಷನ್ ಮಾಡಬಹುದು, ಬಟ್ ನಾಟ್ ಅಡ್ವೈಸೇಬಲ್ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ವರ್ಷ ಬಂಪರ್ ಕ್ರಾಪ್ ಬಂದ್ಬಿಡುತ್ತೆ, ಗಿಡ ವೀಕ್ ಆಗುತ್ತೆ, ವೀಕ್ ಆದಂಗೆ ಪೆಸ್ಟ್ ಡಿಸೀಸ್ ಜಾಸ್ತಿ ಆಗುತ್ತೆ, ಅದಕ್ಕೆ ಸರಿಯಾದ ಮಾರ್ಕೆಟಿಂಗ್ ಅಲ್ಲಿ ಪ್ರೈಸ್ ಸಿಗ್ತಾ ಇಲ್ಲ. ಸೊ ಅದರಿಂದ ಗ್ರೋವರ್ಸ್ ಎಲ್ಲ ರೋಬಸ್ಟಕ್ಕೆ ಹೋಗ್ತಾ ಇದ್ದಾರೆ. ಅರೇಬಿಕಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ಬೇಡಿಕೆ ಬರಬಹುದು, ಒಳ್ಳೆ ಬೆಲೆ ಬರಬಹುದು ಅಂತ ಮಾತುಗಳು. ಅದು ನಿಜನೇ. ಈಗ ನೋಡುವಾಗ ಬ್ರೆಜಿಲ್ ಅಲ್ಲಿ ಆಗಿದೆ, ವಿಯೆಟ್ನಾಂ ನಲ್ಲೆಲ್ಲ ಫಾಸ್ಟ್ ಅಲ್ಲೆಲ್ಲ ಬಂದು ಹಾಳಾಗಿದೆ. ಅರೇಬಿಕಕ್ಕೆ ಒಳ್ಳೆ ರೇಟ್ ಬಂದಿದೆ ಈಗ. ಈಗ ಪೇಪರ್ ನೋಡುವಾಗ ಸುಮಾರು 14,000 15,000 ವರೆಗೆ ಪಾರ್ಚ್ಮೆಂಟ್ ಇದೆ, 4,000 5,000 ವರೆಗೆ ಜೆರಿಗಿದೆ. ಬಟ್ ಇದು ಎಷ್ಟು ವರ್ಷ ನಿಲ್ಲಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅಲ್ಲಿ ಅವ್ರದ್ದು ಪ್ರೊಡಕ್ಷನ್ ಜಾಸ್ತಿ ಆದಾಗ ಇಲ್ಲಿ ಕಮ್ಮಿ ಆಗುತ್ತೆ. ಮತ್ತು ಈ ಕಾಸ್ಟ್ ಆಫ್ ಕಲ್ಟಿವೇಶನ್ ಅರೇಬಿಕದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ರೋಬಸ್ಟಾ ತೋಟದ ಒಂದು ವರ್ಷ ನಾವು ಏನೋ ಗೊಬ್ಬರ ಹಾಕದೇನೋ ಕಸಿ ಮಾಡೋದು ಬಿಟ್ರು ಅದನ್ನ ರೀಜಿನೇಟ್ ಮಾಡಬಹುದು. ಆದ್ರೆ ಅರೇಬಿಕದಲ್ಲಿ ಹಾಗೆ ಅಲ್ಲ, ಒಂದು ವರ್ಷ ಬಿಟ್ರೆ ಅಂದ್ರೆ ಅದು ಪ್ಲಾಂಟ್ ಎಲ್ಲ ವೀಕ್ ಆಗ್ಬಿಡುತ್ತೆ. ಅದ್ರದ್ದು ನಾವು ವರ್ಷ ವರ್ಷ ಕರೆಕ್ಟ್ ಆಗಿ ಕೆಲಸ ಮಾಡಲೇಬೇಕು. ಇದು ಏನಾಗುತ್ತೆ, ಸಣ್ಣ ಬೆಳೆಗಾರರಿಗೆ ತುಂಬಾ ಕಷ್ಟ ಆಗುತ್ತೆ. ಸಣ್ಣದಲ್ಲ, ಈಗ ದೊಡ್ಡ ದೊಡ್ಡ ಬೆಳೆಗಾರರಿಗೂ ತುಂಬಾ ಕಷ್ಟ ಪಡ್ತಾ ಇದಾರೆ. ಅರೇಬಿಕ ಮೇಂಟೈನ್ ಮಾಡೋರು ಯಾರಿಗೆ ನೀರಿನ ಸೌಕರ್ಯ ಇದೆ ಅವರೆಲ್ಲರೂ ರೋಬಸ್ಟಾ ಮಾಡ್ತಾ ಇದಾರೆ. ಯಾರು ನೀರಿನ ಸೌಕರ್ಯ ಇಲ್ಲ ಅವ್ರು ಮಾತ್ರ ಸ್ವಲ್ಪ ಅರೇಬಿಕ ಇಟ್ಕೊಂಡಿದ್ದಾರೆ ಅಷ್ಟೇ. ತಾವು ನೀರಿನ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ರಿ ತೋಟಕ್ಕೆ? ಬೋರ್ವೆಲ್ ಇದೆ. ನಾನು ಜನರಲ್ ಏನ್ ಮಾಡ್ತೀನಿ ಅಂದ್ರೆ ಮಾರ್ಚ್ ಮೇಲೆನೆ ಇರಿಗೇಷನ್ ಮಾಡೋದು. ಈಗ 2 ಇಂದ ಫೆಬ್ರವರಿ ಜನವರಿ ಮಳೆ ಬಂದಿದ್ರಿಂದ ಬೇಗ ಇರಿಗೇಷನ್ ಮಾಡ್ಬಿಡ್ತೀನಿ. ಇರಿಗೇಷನ್ ಮಾಡೋದ್ರಿಂದ ನಮ್ಗೊಂದು ಎವರೇಜ್ ಕ್ರಾಪ್ ಸಿಗ್ತಾ ಇದೆ. ಅರಬಿಕಕ್ಕೂ ಮಾಡ್ತೀನಿ. ಅರಬಿಕದಲ್ಲಿ ಏನದೇ ಪ್ರಾಬ್ಲಮ್ ಏನಂದ್ರೆ ಲಾಸ್ಟ್ ಇಯರ್ ಅಷ್ಟೇ ಈ ವರ್ಷ ಅಷ್ಟೇ ಅರ್ಲಿ ಶವರ್ಸ್ ಬಂದ್ಬಿಡ್ತು. ಅದು ಅಕ್ಟೋಬರ್ ಇಂದ ಹಣ್ಣಿಗೆ ಶುರು ಆಗ್ಬಿಡುತ್ತೆ. ಅಕ್ಟೋಬರ್ ಅಲ್ಲಿ ಹಣ್ಣಾಗುತ್ತೆ, ಮಳೆ ಬರುತ್ತೆ, ಕೆಳಗೆ ಬೀಳುತ್ತೆ. ಇದು ಒಂದು ಅರೇಬಿಕದ ಪ್ರಾಬ್ಲಮ್. ರೋಬಸ್ಟ್ ಆದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನವೆಂಬರ್ ಡಿಸೆಂಬರ್ ಇಂದ ಹಣ್ಣಾಗಕ್ಕೆ ಶುರು ಆಗುತ್ತೆ. ಜನವರಿ ಫೆಬ್ರವರಿ ವರೆಗೂ ತೊಂದರೆ ಆಗಲ್ಲ. ಅರೇಬಿಕ ಹಾಗೆ ಅಲ್ಲ, ಅರೇಬಿಕ ಬೇಗ ಪ್ಲಾಸಮ್ ಆದ್ರೆ ಬೇಗ ಫ್ರೂಟ್ ಕುಯ್ಲಿಗೆ ಬರುತ್ತೆ, ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ತಾವು ಕಾಫಿ ಮಂಡಳಿಯಲ್ಲಿ ಇದ್ದವರು, ಮತ್ತೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ರಿ, ಹೇಳಿ ನಮ್ಮ ಕಾಫಿ ಬೆಳೆಗಾರರಿಗೆ ನಿಮ್ಮ ಹಿತವಚನ. ತುಂಬಾ ದೊಡ್ಡ ದೊಡ್ಡ ತೋಟ ನಾನು ನೋಡಿದಾಗ ತುಂಬಾ ತೋಟಗಳು ಹಾಳಾಗಿದೆ. ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಕಾಫಿ ಬೆಳೆಗಾರರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿ ಅವ್ರಿಗೆ ಏನಾದ್ರೂ ಒಂದು ಪ್ಯಾಕೇಜ್ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು. ಇಲ್ಲದಿದ್ರೆ ನಮ್ಮ ಕಾಫಿ ಇಂಡಸ್ಟ್ರೀಸ್ ನಡೀತೆ ಅಂತ ಹೇಳಕ್ ಆಗಲ್ಲ. ಈಗ ನೋಡಿ, ಫರ್ಟಿಲೈಸರ್ ಕಾಸ್ಟ್ ಜಾಸ್ತಿ ಆಗಿದೆ, ಲೇಬರ್ ವೇಜಸ್ ಜಾಸ್ತಿ ಆಗಿದೆ. ಹಳೆ ಕಾಲದಲ್ಲಿ ಪ್ಲಾಂಟರ್ಸ್ ಅಂದ್ರೆ ಜನಗಳು ಏನೋ ಪ್ಲಾಂಟರ್ಸ್ ದುಡ್ಡು ಬರುತ್ತೆ ಹಾಗೆ ಅಂತ ಹೇಳಿದ್ರು, ಬಟ್ ಈಗ ಹಾಗಲ್ಲ. ಈಗ ಏನಿದ್ರು ಜಸ್ಟ್ ರೋಲ್ ಮಾಡ್ಕೊಂಡು ಹೋಗ್ಬೋದೇ ಹೊರತು ಹೇಳಿದಷ್ಟು ನಾವು ಇನ್ಕಮ್ ಮಾಡ್ಲಿಕ್ಕೆ ಆಗಲ್ಲ. ಈಗ ನಾವೆಲ್ಲ ಏನಂದ್ರೆ ನಮ್ಗೆ ಏನೋ ಸ್ವಲ್ಪ ಪೆನ್ಷನ್ ಬರ್ತಾ ಇದೆ, ಮೇಂಟೈನ್ ಮಾಡ್ತಾ ಇದ್ದೀವಿ. ಸಣ್ಣ ಸಣ್ಣ ಬೆಳೆಗಾರರು ತುಂಬಾ ಕಷ್ಟ ಪಡ್ತಾ ಇದಾರೆ. ಅವರು ಬ್ಯಾಂಕ್ ಇಂದ ಸಾಲ ತಗೊಳ್ತಾರೆ, ಪುನಃ ಅದ ಅಮೌಂಟ್ ತಗೊಂಡು ಕಟ್ತಾರೆ, ಪುನಃ ಸಾಲ ತಗೊಂಡು ಹಾಗೆ ರೊಟೇಟ್ ಮಾಡ್ತಾರೆ ಹೊರತು, ಒಂದು ಒಳ್ಳೆ ಎಸ್ಟಾಬ್ಲಿಷ್ ಆದ ತೋಟಗಳು ಪರವಾಗಿಲ್ಲ, ಅವ್ರು ಮೇಂಟೈನ್ ಮಾಡ್ತಾರೆ. ಅವ್ರಿಗೆ ಅಂದ್ರೆ ಯಾವ ಖರ್ಚು ಜಾಸ್ತಿ ಬರೋದಿಲ್ಲ. ಎಸ್ಟೇಟ್ ಮೇಂಟೈನ್ ಮಾಡ್ಕೊಂಡು ನೀರಿನ ಸೌಕರ್ಯ ಇದ್ದು ಫೈನಾನ್ಶಿಯಲ್ ಇದ್ರೆ ಅವರು ತೊಂದರೆಯಲ್ಲಿ ಮಾಡ್ತಾ ಹೋಗ್ತಾರೆ. ಬಟ್ ಜನರಲಿ 75% ಆಫ್ ಗ್ರೋವರ್ಸ್ ಆರ್ ರಿಸ್ಕ್ ಅಲ್ಲಿ ಇದಾರೆ ತುಂಬಾ. ಒಂದು ಸರ್ಕಾರದ ಮಧ್ಯಸ್ಥಿಕೆ ಬೇಕು ಅಥವಾ ಸಹಾಯ ಬೇಕಂತ ಹೇಳ್ತೀರಿ. ಎರಡನೇದು, ಕಾಫಿ ಬೆಳೆಗಾರರೇ ಏನೇನು ಪ್ರಮುಖವಾಗಿ ಕೆಲಸಗಳನ್ನ ಮಾಡಿಕೊಂಡು ಖರ್ಚನ್ನ ಕಮ್ಮಿಗೊಳಿಸಿಕೊಂಡು ಒಳ್ಳೆ ಇಳುವರಿಯನ್ನು ಪಡ್ಕೊಂಡು ಕೈಯಲ್ಲಿ ದುಡ್ಡು ಉಳಿಯೋ ತರ ಮಾಡ್ಬೇಕಂತ ಹೇಳ್ತೀರಿ? ಚೆನ್ನಾಗಿ ಮೇಂಟೈನ್ ಮಾಡ್ತಾ ಹೋದ್ರೆ ಮಾಡಬಹುದು, ಬಟ್ ನೇಚರಲ್ ಕ್ಯಾಲಾಮಿಟಿ ಅಂತ ಒಂದು ಬರುತ್ತೆ ನೋಡಿ, ಅದು ಇನ್ನೊಂದು ಇದಾಗ್ಬಿಡುತ್ತೆ. ಅನ್ ಸೀಸನ್ ಅಲ್ಲಿ ಮಳೆ ಬಂದ್ಬಿಡುತ್ತೆ, ಕುಯ್ಯೋ ಟೈಮ್ ಅಲ್ಲಿ ಮಳೆ ಬರುತ್ತೆ. ಮಾಡ್ತಾ ಇದಾರೆ, ಆದ್ರೆ ತುಂಬಾ ಕಷ್ಟ. ನಮ್ಮ ಬಯಲು ಪ್ರದೇಶ ರೈತರದು ಈಗ ಟೊಮೆಟೊದ ಕಸಿ ನೋಡಿ, ನಮ್ದು ಹಂಗ ಆಗ್ಬಿಟ್ಟಿದೆ. ಈಗ 10-15 ವರ್ಷಕ್ಕೆ ಇರೋ ಕಾಫಿ ಬೆಲೆ ಈಗಲೂ ಇದೆ. ಅದೇ ಒಂದು ಗೊಬ್ಬರದ ಪ್ರೈಸ್ ಎಷ್ಟು ಮೇಲೆ ಹೋಗಿದೆ, ಅದೇ ತರ ಲೇಬರ್ ವೇಜಸ್ ಹೋಗಿದೆ. ಲೇಬರ್ ಎಫಿಶಿಯನ್ಸಿ ಮೊದಲಾಗಿ ಇಲ್ಲ. ಈಗ ಎಜುಕೇಶನ್ ಎಲ್ಲ ಜಾಸ್ತಿ ಆಯ್ತು, ಟೈಮ್ ಅಲ್ಲಿ ಬರ್ತಾರೆ. ಮ್ಯಾಕ್ಸಿಮಮ್ ಪ್ರೈವೇಟ್ ಎಸ್ಟೇಟ್ ಒಂದು 5-6 ಗಂಟೆ ಕೆಲಸ ಮಾಡ್ತಾರೆ ಅಷ್ಟೇ. 9 ಗಂಟೆಗೆ ಬರ್ತಾರೆ, 3:30 ಗಂಟೆಗೆ ಹೋಗ್ತಾರೆ. ಅದರಿಂದ ಗ್ರೋವರ್ಸ್ ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ತೋಟ ಮಾಡ್ಬೇಕು ಬಿಡಬೇಕು ಅಂತ ಹೇಳೋ ಪರಿಸ್ಥಿತಿ ಇರ್ತಾರೆ. ಬಿಡಕ್ಕೂ ಆಗಲ್ಲ, ಕಟ್ಕೊಳಕ್ ಆಗಲ್ಲ ಅನ್ನೋ ರೀತಿಯಲ್ಲಿ ಈಗ ಏನಾಗಿದೆ ಅಂದ್ರೆ, ಈಗ ಕೊಡಗಿನಲ್ಲಿ ಆಗಿ ಚಿಕ್ಕಮಗಳೂರಲ್ಲಿ ಹಾಸನದಾಗ್ಲಿ ನಮ್ಗೆ ಜೀವನಕ್ಕೆ ಇರದೇ ಅದು ಕಾಫಿ. ಕಾಫಿ ಇಲ್ಲದಿದ್ರೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವ ಕೃಷಿನೂ ಮಾಡೋಕ್ಕಾಗಲ್ಲ ಮಲೆನಾಡು ಏರಿಯಾದಲ್ಲಿ. ಅದರಿಂದ ಗ್ರೋವರ್ಸ್ ಏನೋ ಮಾಡ್ತಾ ಹೋಗ್ತಾರೆ ಅಷ್ಟೇ. ಏನೇನು ಪ್ರಮುಖವಾಗಿ ಕೆಲಸಗಳನ್ನ ಮಾಡ್ಬೇಕಂತ ಹೇಳ್ತೀರಿ, ಒಳ್ಳೆ ಬೆಳೆ ಒಳ್ಳೆ ಫಸಲು ಸಿಗಬೇಕಂತಂದ್ರೆ? ಟೈಮ್ಲಿ ಕಲ್ಚರಲ್ ಆಪರೇಷನ್ಸ್ ಮಾಡಬೇಕು. ಕಲ್ಚರಲ್ ಆಪರೇಷನ್ಸ್ ಹೇಗೆ ಅಂತ ಹೇಳಿದ್ರೆ, ಈಗ ನೋಡಿ ಕಾಫಿ ಕುಗಿದಾಗೆ ಕಾಫಿ ಗಿಡಗಳಿಗೆ ಕಾಪಾತ್ ಅಂದ್ರೆ ಪ್ರೂನಿಂಗ್ ಮಾಡಬೇಕು. ಅಲ್ಲಿಂದ ಬ್ಲಾಸಮ್ ಮ್ಯಾನ್ಯೂರಿಂಗ್, ಅದು ನಮ್ಮ ಕಾಫಿ ಬೋರ್ಡ್ ಒಂದು ರೆಕಮೆಂಡೇಶನ್ ಇರುತ್ತೆ ಎಷ್ಟೆಷ್ಟು ಹಾಕ್ಬೇಕು ಅಂತ, ಅದೇ ಪ್ರಕಾರ ಹಾಕ್ಬೇಕು. ಒಂದು ಪ್ರೀ ಬ್ಲಾಸಮ್ ಹಾಕ್ಬಹುದು, ಅಲ್ಲಿಂದ ಪೋಸ್ಟ್ ಬ್ಲಾಸಮ್, ಇದು ಎನ್ ಪಿ ಕೆ ಮೂರು ಮಿಕ್ಸರ್ನ ಮಾಡಿ ಹಾಕಬಹುದು. ಇಲ್ಲದಿದ್ರೆ ಡೈರೆಕ್ಟ್ ಫರ್ಟಿಲೈಸರ್ ಸಿಗುತ್ತೆ, ಅದನ್ನು ಹಾಕಬಹುದು. ಮತ್ತೆ ಮರಕಸಿ ಅಂತ ಹೇಳ್ತೀವಿ, ಅದರಲ್ಲೂ ಜಾಸ್ತಿ ಇದ್ರೂ ಕಾಫಿ ರೋಬಸ್ಟ್ ಚೆನ್ನಾಗಿ ಬರೋದಿಲ್ಲ, ಅಂದ್ರೆ ಇಂಟರ್ನೋಡ್ಸ್ ತುಂಬಾ ದೂರ ಇರುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಮಳೆ ಬಿದ್ದು ಕೊಳೆ ರೋಗ ಬರುತ್ತೆ, ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಮರಕಸಿನೂ ಮಾಡ್ತಿರ್ಬೇಕು. ಅದಕ್ಕೆ ಹದವಾದ ಒಂದು ಬಿಸಿಲು ಬೀಳ್ತಾ ಇರಬೇಕು, 70% ಬಿಸಿಲು ಬೀಳ್ಬೇಕು ರೋಬಸ್ಟಕ್ಕೆ. ಅರೇಬಿಕ್ ಆದ್ರೆ ಒಂದು 40% ಬಿಸಿಲು ಬೀಳ್ಬೇಕು. ಆತರ ನಾವು ಮೇಂಟೈನ್ ಮಾಡ್ಕೋಬೇಕು. ಮತ್ತೆ ರೋಗ ಅರೇಬಿಕ್ ಆದ್ರೆ ನಾವು ಪ್ರೀ ಮಾನ್ಸೂನ್ ಒಂದು ಸ್ಪ್ರೇ ಮಾಡ್ಬೇಕಾಗತ್ತೆ, ಸ್ಪ್ರೇ ಅಂತ ಮಾಡಬೇಕು. ಇಲ್ಲದಿದ್ರೆ ಲೀಫ್ ರಸ್ಟ್ ಅಂತ ಒಂದು ರೋಗ ಬಂದು ಕಾಫಿ ಎಲೆ ಎಲ್ಲ ಬಿದ್ದು ಕಾಫಿ ಲಾಸ್ ಆಗುತ್ತೆ, ಗಿಡಗಳು ವೀಕ್ ಆಗುತ್ತವೆ. ಅಲ್ಲಿಂದ ಸೆಪ್ಟೆಂಬರ್ ಅಲ್ಲಿ ಒಂದು ಕಾಂಟಾಕ್ಟ್ ಇಲ್ಲದಿದ್ರೆ ಒಂದು ಸಿಸ್ಟಮಿಕ್ ಫಂಗಿಸೈಡ್ ಸ್ಪ್ರೇ ಮಾಡೋದ್ರಿಂದ ಸ್ವಲ್ಪ ಇದ್ ಮಾಡಬೇಕಾಗತ್ತೆ. ರೋಬಸ್ಟಕ್ಕೂ ಅಷ್ಟೇ, ಶಾರ್ಟ್ ವೆಲ್ ಬೋರ್ ಅಂತ ಒಂದು ಜಾಸ್ತಿ ಬರ್ತಾ ಇದೆ. ಶಾರ್ಟ್ ವೆಲ್ ಬೋರ್ ಅಂದ್ರೆ ಹೊಸ ರೆಕ್ಕೆಗೆ ಕೆಳಗಡೆಯಿಂದ ಒಂದು ಸಣ್ಣ ಕೀಟ ಹೊಡೆದ್ಬಿಟ್ಟು ಒಂದು ಅರ್ಧ ರೆಕ್ಕೆನೆ ಕಟ್ ಆಗ್ಬಿಡುತ್ತೆ. ಇದೊಂದು ಬಹಳ ಪ್ರಾಬ್ಲಮ್ ಈಗಿಂದ ಇದ್ರಲ್ಲಿ. ಅದಕ್ಕೆ ಗಿಡದ ಬೆಂಬೆಗಳನ್ನೆಲ್ಲ ಕಟ್ ಮಾಡಿ ಸುಡಬೇಕು. ಇಲ್ಲದ್ರೆ ಕ್ಲೋರೋಪೈಸ್ ಅಂತ ಒಂದು ಔಷಧಿ ಸಿಕ್ಕುತ್ತೆ, ಅದನ್ನ ಸಿಂಪರಣೆ ಮಾಡಬೇಕು. ಮತ್ತೆ ಕಚಡ ಮಾಡೋದು ಚಿಗುರು ತೆಗೆಯೋದು ಕಾಮನ್ ಬಿಡಿ, ಅದೇನಿಲ್ಲ. ಮತ್ತೆ ನಾವು ಒಂದು 3 ವರ್ಷಕ್ಕೊಂದ್ಸತಿ ಮಣ್ಣಿನ ಪರೀಕ್ಷೆ ಮಾಡೋದು ಭಾರಿ ಒಳ್ಳೇದು. ಈ ಎಕ್ಸಸ್ ಆಫ್ ಮ್ಯಾನ್ಯೂರ್ ಮಾಡೋದ್ರಿಂದಲೂ, ಮಳೆ ಬರೋದ್ರಿಂದಲೂ ಮಣ್ಣಿನಲ್ಲಿರುವ ಕ್ಯಾಲ್ಸಿಯಂ ಎಲ್ಲ ಹೋಗ್ಬಿಟ್ಟಿರುತ್ತೆ, ಅದನ್ನ ಸರಿದೂಗಲಿಕ್ಕೆ ನಾವು 3